ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಕ್ಷಯ ರೋಗಿಗಳು ಬಹುಬೇಗ ಕೋವಿಡ್ 19ಕ್ಕೆ ತುತ್ತಾಗುತ್ತಾರೆ. ಕೋವಿಡ್ 19 ಹಾಗೂ ಕ್ಷಯ ರೋಗದ ಲಕ್ಷಣಗಳು ಬಹುತೇಕ ಒಂದೇ ತರಹ ಇರುತ್ತದೆ. ಕೆಮ್ಮು, ಜ್ವರ, ಗಂಟಲು ನೋವು, ಉಸಿರಾಟದ ತೊಂದರೆ ಕಂಡು ಬಂದಲ್ಲಿ ಕೋವಿಡ್ 19 ಹಾಗೂ ಕ್ಷಯ ರೋಗಕ್ಕೆ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯ ರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸಿ ಕೋವಿಡ್ 19 ಹಾಗೂ ಕ್ಷಯ ರೋಗ ನಿರ್ಮೂಲನೆಗೆ ಕೈಜೋಡಿಸಿ ಕರ್ನಾಟಕವನ್ನು ಕೊರೋನಾ ಮತ್ತು ಕ್ಷಯಮುಕ್ತ ಮಾಡೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ದಿವಸ ತಮಗೆ ಗೊತ್ತಿದ್ದಂಗೆ ಬರಗಾಲ ಅನ್ನೋದು ಎಲ್ಲರಿಗೂ ಕಾಡ್ಲಿಕ್ಕತ್ತದ. ಮಳೆ ಪ್ರಮಾಣ ಕಡಿಮೆ ಆಗೋದು ಒಂದು ಕಡೆಗೆ, ಆದ್ರೆ ಅಂತರ್ಜಲ ಮಟ್ಟ ಕುಸಿದು ಪಾತಾಳಕ್ಕೆ ಹೋಗ್ಯದ. ಮೊದಲೆಲ್ಲ ಬಾವಿಯಲ್ಲಿ ಮೇಲೆ ನೀರು ಇರ್ತಿದ್ದು, ಈಗ ಸಾವಿರಾರು ಫೂಟ್ ಕೊಳವೆ ಬಾವಿ ತೆಗೆದರೂ ಕೂಡ ನೀರು ನಿಲುಕ್ತಾ ಇಲ್ಲ. ಇದು ಯಾಕೆ ಹಿಂಗಾಗ್ಲಿಕ್ಕತ್ತದ? ನಾವು ಏನು ತಪ್ಪು ಮಾಡ್ಲಿಕ್ಕೆತ್ತೀವಿ? ನಿಸರ್ಗದಿಂದ ಏನಾದರೂ ತಪ್ಪಾಗ್ತಾ ಇದೆ ಅಥವಾ ನಮ್ಮದೇ ಒಂದು ತಪ್ಪದಿಂದ ಈ ರೀತಿ ಆಗ್ತಾ ಇದೆ? ಇವೆಲ್ಲ ಕುರಿತು ಮಾಹಿತಿ ನೀಡಲಿಕ್ಕೆ ಶಂಕರಣ್ಣ ದೊಡ್ಡಣ್ಣವರಂತ ಗದಗದಿಂದ ಒಂದು ನೈಸರ್ಗಿಕ ಕೃಷಿ ತಜ್ಞರು, ಕರ್ನಾಟಕ ರಾಜ್ಯ ನೈಸರ್ಗಿಕ ಕೃಷಿ ಆಂದೋಲನ ವೇದಿಕೆಯ ಮಾಧ್ಯಮ ಸಂಯೋಜಕರು ಹಾಗೂ ಇವರು ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳು ಕೂಡ ಹೌದು. ಇಂಥವರು ಈ ಮಳೆ ನೀರಿನ ಕೊಯ್ಲು ಯಾವ ರೀತಿ ಮಾಡಬೇಕು, ಅದರಲ್ಲಿ ನೈಸರ್ಗಿಕವಾಗಿ ನೀರು ಇಂಗಿಸುವಿಕೆ ಯಾವ ರೀತಿ ಮಾಡಬೇಕು, ಇವೆಲ್ಲದರ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ಮಾತನಾಡಿಸೋಣ ಅಂತ ಮೊದಲಿಗೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಶಂಕರಣ್ಣ ದೊಡ್ಡಣ್ಣವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾವು ಈ ಭಾಗದಲ್ಲೂ ಕೂಡ ಒಂದು ಪರಿಚಿತ ವ್ಯಕ್ತಿನೇ, ಯಾಕಂದ್ರೆ ಸುಭಾಷ್ ಪಾಳೇಕರ್ ಅವ್ರದ್ದು ಹಿಂದಿ ಭಾಷಣಗಳನ್ನ ಅಥವಾ ಅವರ ಒಂದು ಮಾಹಿತಿಯನ್ನ ತಾವು ಕನ್ನಡದಲ್ಲಿ ನೈಸರ್ಗಿಕ ಕೃಷಿ ಅನ್ನೋ ಒಂದು ಪುಸ್ತಕದ ಮೂಲಕ ಎಲ್ಲರಿಗೆ ತಾವು ಪರಿಚಿತರೇ ಹೌದು. ಎಲ್ಲಾ ಕೃಷಿ ಮೇಳಗಳಲ್ಲಿ ಪುಸ್ತಕಗಳನ್ನು ಮಾರ್ತಾ ಇರ್ತೀರಿ, ಆದ್ರೂ ಕೂಡ ತಮ್ಮ ಪರಿಚಯ ಇನ್ನೊಮ್ಮೆ ನಮ್ಮ ರೈತರಿಗಾಗಿ. ನಾನು ಶಂಕರಣ್ಣ ದೊಡ್ಡಣ್ಣವರಂತೆ, ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿ, ಜೊತೆಗೆ ಕರ್ನಾಟಕ ರಾಜ್ಯ ನೈಸರ್ಗಿಕ ಕೃಷಿ ಆಂದೋಲನ ವೇದಿಕೆಯ ಮಾಧ್ಯಮ ಸಂಯೋಜಕಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯಾದ್ಯಂತ ನೈಸರ್ಗಿಕ ಕೃಷಿ ಮತ್ತು ನೈಸರ್ಗಿಕ ಮಳೆ ಕೊಯ್ಲಿನ ಕುರಿತು ಜನಮಾನಸಕ್ಕೆ ಮಹತ್ವದ ವಿಷಯವನ್ನು ತಲುಪಿಸೋದಕ್ಕೆ ನಾನು ಪ್ರವಾಸ ಮಾಡ್ತಾ ಇರ್ತೀನಿ. ಕೊನೆಯಲ್ಲಿ ನನ್ನ ಫೋನ್ ಸಂಖ್ಯೆಯನ್ನು ಕೊಡ್ತೀವಿ, ದಯವಿಟ್ಟು ರೈತ ಬಾಂಧವರು ಆ ಫೋನ್ ಮೂಲಕ ಸಂಪರ್ಕಿಸಿ ನನ್ನನ್ನು ನಿಮ್ಮ ವೇದಿಕೆಗೆ ಆಹ್ವಾನಿಸಬೇಕು ಅಂತ ಕೇಳ್ಕೊಡ್ತೇನೆ. ಒಳ್ಳೆಯ ಒಂದು ತಮ್ಮ ಪರಿಚಯ ಮಾಡಿಕೊಟ್ರಿ ಶಂಕರಣ್ಣ ದೊಡ್ಡಣ್ಣವರೇ. ಇವತ್ತಿನ ವಿಷಯ ಮಳೆ ಕೊಯ್ಲು, ಅಂದರೆ ನೀರು ಇಂಗಿಸುವಿಕೆ ಬಗ್ಗೆ. ಈ ಮೊದಲಿಗೆ ನಮ್ಮ ರೈತರಿಗೆ ಮಳೆ ಕೊಯ್ಲು ಅಂದರೆ ಏನು ಹೇಳ್ರಿ? ಮಳೆ ಕೊಯ್ಲು ಅಂತಂದರೆ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಾ ಇದ್ವಿ, ಮಳೆ ಬೀಳ್ತಾ ಇತ್ತಲ್ಲ, ಮಳೆ ಬೀಳ್ತಾ ಇರುವಾಗ ಮೆಳಿಗೆ ಮೇಲಿಂದ ಮಳೆ ನೀರು ಹರ್ನಾಳಿಗಳ ಕೆಳಗೆ ಬಿದ್ದರೆ ಅದು ಸ್ವಲ್ಪ ಸ್ವಚ್ಛ ಆಗುವ ತನಕ ಬಿಟ್ಟು ನೀರು ಸ್ವಚ್ಛ ಆದ ನಂತರ ಅಲ್ಲೇ ಕೊಡಪನ್ನ ಇಟ್ಟು ತುಂಬ್ತಿದ್ವಿ, ಬಕೆಟ್ ಇಟ್ಟು ತುಂಬಿಕೊಂಡು ಒಳಗೆ ಹೋಗ್ತಾ ಇದ್ವಿ. ಅದೇ ಮಳೆ ಕೊಯ್ಲು. ಅವಾಗ ಯಾಕೆ ನಾವು ಹಂಗೆ ಮಾಡ್ತಿದ್ವಿ, ಅನಿವಾರ್ಯ ಆಗಿತ್ತು ಅಂದ್ರೆ ನೀರನ್ನು ಹೊತ್ತು ತರಬೇಕಾಗಿತ್ತು, ಶ್ರಮ ವಹಿಸ್ತಾ ಇದ್ವಿ. ಆ ಶ್ರಮದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಅವಾಗ ಮಳೆ ಕೊಯ್ಲು ಮಾಡಿ, ಅದನ್ನೇ ಮಳೆ ಕೊಯ್ಲು ಅಂತ ಹೇಳ್ಬೋದು, ಹರ್ನಾಳಿಗೆ ನೀರನ್ನು ಸಂಗ್ರಹಿಸೋದು. ಈಗ ತಲೆ ಮೇಲೆ ಬೀಳ್ತಕ್ಕಂಥ ಮಳೆಯ ನೀರನ್ನು ಮನೆಯ ಸೂರ್ಯನ ಮೇಲಾಗಲಿ, ನಮ್ಮ ಹಿತ್ತಲ ಜಾಗೆಯಲ್ಲಾಗಲಿ, ಎಲ್ಲೇ ಬೀಳತಕ್ಕಂಥ ಮಳೆ ನೀರನ್ನು ಅಲ್ಲೇ ಇಂಗಿಸುವುದು ಅಥವಾ ಸಂಗ್ರಹಿಸುವ ಕ್ರಮಕ್ಕೆ ಮಳೆ ಕೊಯ್ಲು ಮಳೆ ಕೊಯ್ಲು ಅಂತ ಹೇಳ್ತೇವೆ. ಈಗ ತಾವು ಹೇಳ್ತಾ ಇರ್ತೀರಿ ನೈಸರ್ಗಿಕ ನೀರಿಂಗಿಸುವಿಕೆ ಅಂತೇಳಿ, ಹಂಗಂದ್ರೆ ಇದು ಏನ್ರಿ? ನೈಸರ್ಗಿಕ ನೀರಿಂಗಿಸುವಿಕೆ ಅಂದರೆ ತನ್ನ ಪಾಡಿಗೆ ತಾನು ನೀರಿಂಗಿರಬೇಕು. ನಾವು ಏನೂ ಎಫರ್ಟ್ ಮಾಡಬಾರ್ದು, ಏನೂ ಪ್ರಯತ್ನ ಮಾಡಬಾರ್ದು, ವೆಚ್ಚವನ್ನೂ ಮಾಡಬಾರ್ದು, ಪರಿಶ್ರಮವನ್ನೂ ಪಡಬಾರ್ದು. ತನ್ನ ಪಾಡಿಗೆ ತಾನು ಬಿದ್ದ ಮಳೆ ನೀರು ಭೂಮಿಯಲ್ಲಿ ಇಂಗೋದಕ್ಕೆ ನೈಸರ್ಗಿಕ ಮಳೆ ಕೊಯ್ಲು ಅಥವಾ ನೈಸರ್ಗಿಕ ನೀರಿಂಗಿಸುವಿಕೆ ಅಂತ ಹೇಳ್ತೇವೆ. ಮತ್ತು ಸದ್ಯಕ್ಕೆ ಈ ಕರ್ನಾಟಕದೊಳಗೆ ಈ ಜಲ ಸಂಪನ್ಮೂಲಗಳ ಪರಿಸ್ಥಿತಿ ಯಾವ ರೀತಿ ಅದರಿ? ಈಗ ಜಲ ಸಮಸ್ಯೆ ನೋಡಿ, ನೀರು ಈ 2016 ಏಕಕಾಲಕ್ಕೆ ಕಳೆದ ಮುಂಗಾರಲ್ಲಿ ಏಕಕಾಲಕ್ಕೆ ಬರ ಮತ್ತು ನೆರೆ, ಉತ್ತರ ಕರ್ನಾಟಕದಲ್ಲಿ ಬರ ಇದ್ದರೆ ಹೈದರಾಬಾದ್ ಕರ್ನಾಟಕದಲ್ಲಿ ನೆರೆ ಬಂತು. ಏಕಕಾಲಕ್ಕೆ ಈ ಎರಡು ಸಮಸ್ಯೆಗಳು ನಮ್ಮನ್ನು ಬೃಹದಾಕಾರವಾಗಿ ಕಾಡಿದವು. ಜೊತೆಗೆ ಜಯಲಲಿತಾ ಅವರು ಬದುಕಿದ್ದಾಗ 2012-13 ನಿಗದಿತ ಪ್ರಮಾಣದ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲಿಲ್ಲ ಅನ್ನೋ ಕಾರಣಕ್ಕಾಗಿ 2,500 ಕೋಟಿ ರೂಪಾಯಿ ನಷ್ಟ ಪರಿಹಾರ ಕೊಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ದಾವೆ ಹೂಡಿದ್ದಾರೆ. ಜೊತೆಗೆ ಮಹದಾಯಿ ನ್ಯಾಯಾಧೀಕರಣಕ್ಕೆ ಮತ್ತು 1 ವರ್ಷ ಕಾಲಾವಧಿ ವಿಸ್ತರಣೆ ಆಯಿತು. ಈ ಕರ್ನಾಟಕದ ಚಿರಾಪುಂಜಿ ಅಂತ ಹೇಳಬಹುದಾದ ಆಗುಂಬೆಯಲ್ಲಿ 2000 ತನಕ ಬೀಳ್ತಾ ಇದ್ದ ವಾರ್ಷಿಕ ಸರಾಸರಿ 7,000 ಮಿಲಿಮೀಟರ್ ಮಳೆ ಈಗ ಕೇವಲ 3,155 ಮಿಲಿಮೀಟರ್ಗೆ ಮಾತ್ರ ತಲುಪಿದೆ. ಕಳೆದ ಬೇಸಿಗೆಯಲ್ಲಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಕೊಡೋದಕ್ಕೂ ಕೂಡ ನೀರಿರುತ್ತಿಲ್ಲ. 90% ಅಣೆಕಟ್ಟು ಅರ್ಧ ತುಂಬಿವೆ. ಬೇಸಿಗೆ ಭೀಕರ ಬೇಸಿಗೆ ಹಳವಂಡ ನಮ್ಮನ್ನು ಕಾಡ್ತಾ ಇದೆ. ತಮಿಳುನಾಡನ್ನು ನಿರಂತರವಾಗಿ ತೂಗುಗತಿಯಾಗಿ ತೂಗ್ತಾ ಇದೆ. ಹೀಗಾಗಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನಾವು ನೀರಿಗೆ ಸಂಬಂಧಪಟ್ಟ ಹಾಗೆ ಇದ್ದೀವಿ ಅಂತ ಹೇಳಬಹುದು. ಒಂದು ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಲಾರ್ದಂಗೆ ಮತ್ತು ರೈತರಿಗೆ ಹೊರೆ ಆಗಲಾರ್ದಂಗೆ ನೀರಿನ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಿಕೊಳ್ಬೋದು ರೀ? ನೋಡಿ, ಈಗ ಯಾರನ್ನೇ ಕೇಳಿದ್ರು ಕೂಡ ಆಣೆ ಕಟ್ಟಬೇಕಾ ಅಂದರೆ ಬೇಕು ಅಂತಾರೆ. ನದಿ ಜೋಡಣೆ ಮಾಡಬೇಕಾ ಅಂತಂದರೆ ಎಂಜಿನಿಯರ್ಸು ಹೇಳ್ತಾರೆ ನದಿ ಜೋಡಣೆ ಮಾಡಬೇಕು ಅಂತಾರೆ. ಅನಿವಾರ್ಯ ಸಂದರ್ಭದಲ್ಲಿ ಮೋಡ ಬಿತ್ತನೆ ಮಾಡಬೇಕು ಅಂತ ಹೇಳಿದರೆ ಕೊಳವೆ ಬಾವಿ ಅಂತೂ ನಿತ್ಯದ ಅಗತ್ಯ ಆಗಿದೆ. ಇದೆಲ್ಲ ಸರ್ಕಾರಕ್ಕೆ ಆರ್ಥಿಕ ಹೊರೆಯನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಉಂಟಾಗಲಾರದ ಹಾಗೆ ನಾವು ಬೇರೆ ಪರ್ಯಾಯ ಸಾಧ್ಯತೆಗಳನ್ನು ಕುರಿತು ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ. ಅಂದರೆ ನಾನು ಹೇಳೋದು, ಅಣೆಕಟ್ಟು ಕಟ್ಟಬೇಕಾಗಿಲ್ಲ, ನದಿ ಜೋಡಣೆ ಮಾಡಬೇಕಾಗಿಲ್ಲ, ಮೋಡ ಬಿತ್ತನೆ ಮಾಡಬೇಕಾಗಿಲ್ಲ, ಕೊಳವೆ ಬಾವಿಯನ್ನು ಕೂಡ ಕೊರೆಸಬೇಕಾಗಿಲ್ಲ. ಈ ಎಲ್ಲಗಳನ್ನು ಬಿಟ್ಟು ಪರ್ಯಾಯ ಸಾಧ್ಯತೆಗಳಿಂದ ನೀರಿನ ಅಗತ್ಯವನ್ನು ಪೂರೈಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ದೇಶದಲ್ಲಿ ಜನಮಾನಸಕ್ಕೆ ನಾವು ಜಲಸಾಕ್ಷರತೆಯನ್ನು ಕೃಷಿ ಸಾಕ್ಷರತೆಯನ್ನು ಉಂಟು ಮಾಡಬೇಕಾದ ಅವಶ್ಯಕತೆ ಇದೆ. ಈಗ ಬಾವಿ ತೋಡಿದ್ರಂತೂ ನೀರು ಸಿಗ್ತಾ ಇಲ್ಲ, ಇನ್ನು ಕೊಳವೆ ಬಾವಿ ಅನಿವಾರ್ಯ ಅಲ್ವಾ? ಈ ಕೊಳವೆ ಬಾವಿ ಅನಿವಾರ್ಯ ಅಲ್ಲ. ಅದು ಹೇಗೆ ಅಲ್ಲ ಅಂತಂದರೆ, ನಾವು ಜಲಸಾಕ್ಷರತೆಯನ್ನು ಜನತೆಗೆ ಉಂಟು ಮಾಡಿದರೆ ಅದರಿಂದಾಗಿ ಕೊಳವೆ ಬಾವಿ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತಾರೆ. ಈಗ ಚೀನಾ ಮೊನ್ನೆ ಮುಂಗಾರಿಯಲ್ಲಿ, ಚೀನಾದಲ್ಲಿ ಪ್ರತಿ ವರ್ಷ ಪ್ರವಾಹ ಬರ್ತಾನೇ ಇರುತ್ತೆ, ಆದರೆ ಕಳೆದ ಮುಂಗಾರಿಯಲ್ಲಿ ಬಂದು ಪ್ರವಾಹ ಹೇಗಿತ್ತು ಅಂತಂದರೆ, ತತ್ಕ್ಷಣದಲ್ಲಿಯೇ ಒಂದು ಅಣೆಕಟ್ಟನ್ನು ಒಡೆದು ಹಾಕಿದರು, 0.5 ಕಿಲೋಮೀಟರ್ ಉದ್ದದ ಅಣೆಕಟ್ಟನ್ನು ಒಡೆದು ಹಾಕಿದರು. ಜೊತೆಗೆ ಆ ಸ್ಫೋಟ ಎಷ್ಟು ರಭಸವಾಗಿತ್ತಂದರೆ, ಆ ಸ್ಫೋಟದ ರಭಸಕ್ಕೆ ಆ ಚೀನಾ ಅಣೆಕಟ್ಟಿನ ಅವಶೇಷಗಳು 0.5 ಕಿಲೋಮೀಟರ್ ಎತ್ತರಕ್ಕೆ ನೆಗೆದವು. ಹೀಗಾಗಿ ಈ ದುರಂತದ ಹಿನ್ನೆಲೆಯಲ್ಲಾದರೂ ಈ ಸಂದರ್ಭದಲ್ಲಿ 18,000 ಮನೆಗಳ ನಾಶವಾದವು, 1,000 ನಗರಗಳ ನಾಶವಾದವು. ಈ ದುರಂತದ ಹಿನ್ನೆಲೆಯಲ್ಲಾದರೂ ಈ ಬ್ರಹ್ಮಪುತ್ರ ನದಿಗೆ 6 ಅಣೆಕಟ್ಟುಗಳ ಸರಣಿ ಅಣೆಕಟ್ಟು ನಿರ್ಮಾಣ ಮಾಡಬೇಕಂತಕ್ಕಂಥ ಕನಸು ಕಾಣುವುದರ ಮೂಲಕ ಭಾರತೀಯರ ನಿದ್ದೆಗೆಡಿಸತಕ್ಕಂಥ ಚೀನಾ ತನ್ನ ನಿರ್ಧಾರವನ್ನು ಬದಲಾಯಿಸಬಹುದು ಅಂತ ನಾವು ಅಂದುಕೊಳ್ಳೋಣ. ಹೀಗೆ ಚೀನಾ ಮಾತ್ರ ಅಲ್ಲ, ಅಣೆಕಟ್ಟಿನಿಂದ ಆಗತಕ್ಕಂಥ ದುಷ್ಪರಿಣಾಮವನ್ನು ಮೊಟ್ಟ ಮೊದಲವರೆಗೆ ವಿಶ್ವದಲ್ಲಿ ಅರ್ಥ ಮಾಡಿಕೊಂಡಿದ್ದು ಅಮೆರಿಕ ಅಂತ ಹೇಳ್ಬೋದು. 1 ದಶಕದ ಹಿಂದೆ, ಕರಾರುವಾಕ್ಕಾಗಿ 10 ವರ್ಷಗಳ ಹಿಂದೆ, 1,000ಕ್ಕಿಂತ ಹೆಚ್ಚು ಈ ಅಣೆಕಟ್ಟುಗಳನ್ನು ಅಮೆರಿಕ ಸರ್ಕಾರ ಒಡೆದು ಹಾಕಿ, ಅಂದರೆ ನದಿಗಳನ್ನು ಎಂದಿನಂತೆ ಹರಿಯ ಬಿಡಬೇಕು ಅಂತಕ್ಕಂಥ ಆಲೋಚನೆ ಅದರದಾಗಿತ್ತು. ಜೊತೆಗೆ ತೀರಾ ಇತ್ತೀಚೆಗೆ ಅಮೆರಿಕದಲ್ಲಿ 2 ಪ್ರಾಂತ್ಯಗಳ ನಡುವೆ ನೀರಿನ ವ್ಯಾಜ್ಯ ಬಂದಾಗ ಅಣೆಕಟ್ಟು ನಿರ್ಮಾಣೇತರ ಪರ್ಯಾಯ ಪರಿಹಾರವನ್ನು ಹುಡುಕಿಕೊಂಡು ವಿನಃ ಅಣೆಕಟ್ಟು ಕೊಡೋದಕ್ಕೆ ಆಲೋಚನೆಯನ್ನು ಮಾಡಲಿಲ್ಲ. ಯಾಕಂದರೆ ಆ ನ್ಯಾಯಾಧಿಕರಣ ಏನು ಹೇಳಿತ್ತಂದರೆ, 8 ವರ್ಷಗಳ ನಂತರ ಈ 2 ಪ್ರಾಂತ್ಯಗಳ ಪೈಕಿ 1 ಪ್ರಾಂತ್ಯ ಆ ನದಿ ನೀರಿನ ಹಕ್ಕನ್ನು ಕಳ್ಕೊಳತ್ತೆ ಅಂತ ಹೇಳಿತ್ತು. ಆ 8 ವರ್ಷಗಳ ಅವಧಿಯಲ್ಲಿ ನಾವು ಜಲಸಾಕ್ಷರತೆಯನ್ನು ಜನಕ್ಕೆ ತಲುಪಿಸೋಣ ಅಂತ ನಿರ್ಧಾರವನ್ನು ಅಲ್ಲಿನ ಸರ್ಕಾರ ತೆಗೆದುಕೊಂಡಿದ್ದು ಉಂಟು. ಈಗ ತೀರಾ ಇತ್ತೀಚೆಗೆ ನಿಮಗೆ ಹೇಳಬೇಕು ಅಂತಂದರೆ, ಕರ್ನಾಟಕ ಸಂದರ್ಭದಲ್ಲಿ ನಾವು ಅಣೆಕಟ್ಟು ಮೂಲಕ ನೀರು ಬಿಡ್ತೀವಲ್ಲ, ಕರ್ನಾಟಕದಲ್ಲಿ ಕೃಷಿ ಸಚಿವರು ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡುವ ಒಂದು ಮಾತನ್ನು ಹೇಳಿದರು. 1 ಎಕರೆಗೆ ನಾವು ನೀರನ್ನು ಪೂರೈಸಬೇಕಾದ್ರೆ 1.5 ಲಕ್ಷ ರೂಪಾಯಿ ವೆಚ್ಚ ಬರ್ತದೆ. ಆ ನೀರಿದೆ ಅಂತ ಇಟ್ಟುಕೊಂಡು ಯಥೇಚ್ಛವಾಗಿ ನೀರನ್ನು ಹಾಯಿಸಬೇಡಿ. ಯಥೇಚ್ಛವಾಗಿ ನೀರನ್ನು ಹಾಯಿಸೋದ್ರ ಮೂಲಕ ಅದು ಜೌಳು ಸೌಳು ಬರುತ್ತಲ್ಲ, ಹಾಗೆ ಜೌಳು ಸೌಳು ಉಂಟಾದ ಮಣ್ಣನ್ನು ಜಮೀನನ್ನು ಮತ್ತೆ ಸರಿಯಾಗಿ ಪರಿವರ್ತಿಸಬೇಕು, ಬದಲಾಯಿಸಬೇಕು ಅಂದರೆ ಸರ್ಕಾರಕ್ಕೆ ತಿರ್ಗಾ 1 ಎಕರೆಗೆ 1.5 ಲಕ್ಷ ರೂಪಾಯಿ ವೆಚ್ಚ ಬರ್ತದೆ. ಸರ್ಕಾರವೇ ಅದನ್ನು ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ಈ ಹಿನ್ನೆಲೆಯೊಳಗೆ ನಾವು ಜಲಸಾಕ್ಷರತೆಯನ್ನು ಜನಮಾನಸಕ್ಕೆ ಕೊಡಬೇಕಾದ ಅವಶ್ಯಕತೆ ಇದೆ. ನೀರನ್ನು ಹೇಗೆ ಹಾಯಿಸಬೇಕು, ನೀರನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇದ್ದೇನೆ. ಈಗ ನಮ್ಮ ಭಾರತೀಯರು ಈಗ ಇತ್ತೀಚೆಗೆ ಅರುಣಾಚಲ ಪ್ರದೇಶದಲ್ಲಿ 156 ಅಣೆಕಟ್ಟು ಕಟ್ಟೋದ್ರ ಬಗ್ಗೆ ಒಂದು ಯೋಜನೆ ರೂಪಿಸಿಕೊಂಡಿದೆ. ನಾವು ಭಾರತೀಯರು ಅಣೆಕಟ್ಟು ಅಂತ ಸಂಭ್ರಮಿಸ್ತೀವಲ್ಲ, ವಾಸ್ತವಿಕವಾಗಿ ಅಣೆಕಟ್ಟಿನ ತಾಕತ್ತಾದರೂ ಎಷ್ಟು ಎಂಬುದೇ ನಮಗೆ ಗೊತ್ತೇ? ಈ ದಿಸಲ್ಲಿ ನಾವು ಯೋಚನೆ ಮಾಡಬೇಕು. ಭಾರತೀಯ ಕ್ಷೇತ್ರದಲ್ಲಿ 1 ವರ್ಷಕ್ಕೆ ಮಳೆ ಮತ್ತು ಮಂಜು ರೂಪದಲ್ಲಿ 4,000 BCM ಅಂದರೆ ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರು ಬಿಡ್ತದೆ. ಆದರೆ ಈ ಪೈಕಿ ಕೇವಲ ಭಾರತದ ಒಟ್ಟು ಅಣೆಕಟ್ಟುಗಳೆಲ್ಲ ಸೇರಿ ಈ ಪ್ರಮಾಣದ ಪೈಕಿ ಕೇವಲ 213 BCM ಅಂದರೆ 213 ಬಿಲಿಯನ್ ಕ್ಯೂಬಿಕ್ ಮೀಟರ್ ಮಾತ್ರ ನೀರನ್ನು ಸಂಗ್ರಹಿಸೋದಕ್ಕೆ ನಮ್ಮ ಸಾಮರ್ಥ್ಯ ಇದೆ. ಅಂದರೆ ಏನೇ ಗುದುಮರಿಗೆ ಹಾಕಿದರೂ 90% ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. ಇದು ಭಾಳ ಅಸಮಾಧಾನಕ್ಕೆ ಉಂಟು ಮಾಡತಕ್ಕಂಥ ಸಂಗತಿಯಾಗಿದೆ. ಜೊತೆಗೆ ಅಣೆಕಟ್ಟಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ಕೂಡ ನಾವು ಗಮನಿಸಬೇಕು. ಅಣೆಕಟ್ಟಿನಿಂದ ಏನಾಗುತ್ತೆ, ಭೂಕಂಪ ಆಗುತ್ತೆ, ಮಣ್ಣು ಕೊಚ್ಚಣೆ ಆಗುತ್ತೆ, ಜೀವ ವೈವಿಧ್ಯತೆ ನಾಶ ಆಗುತ್ತೆ, ಕೃಷಿ ಭೂಮಿ ಮತ್ತು ಜನವಸತಿ ಪ್ರದೇಶ ಮುಳುಗಡೆಯಾಗುತ್ತೆ. ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸಬೇಕಾದ್ರೆ ಬಡ ಬೋರೆಗೌಡನ ತೆರಿಗೆ ಹಣ ವ್ಯರ್ಥ ಪೋಲಾಗುತ್ತೆ, ಜೊತೆಗೆ ಭಾವನಾತ್ಮಕ ಸಂಬಂಧಗಳು ಘಾಸಿಗೊಡ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಣೆಕಟ್ಟುಗಳಲ್ಲಿ ಹೂಳು ಸಂಗ್ರಹಗೊಂಡು ಕೆಲವೇ ಕೆಲವು ದಶಕಗಳಲ್ಲಿ ಅಣೆಕಟ್ಟು ನಿರ್ಮಾಣದ ಒಟ್ಟು ಉದ್ದೇಶವೇ ವ್ಯರ್ಥ ಆಗಿ ಹೋಗ್ತದೆ. ಈಗ ಕರ್ನಾಟಕ ಸಂದರ್ಭದಲ್ಲಿ ಮತ್ತೆ ಅಣೆಕಟ್ಟು ಬೇಕಂದ್ರೆ ಮೇಕೆದಾಟು ಮತ್ತು ನವಿಲೆ ಎರಡು ಕ್ಷೇತ್ರಗಳು ಮಾತೇವೆ. ಅಲ್ಲೂ ನಾವು ಅಣೆಕಟ್ಟು ಕಟ್ಟಿ ಕೆಲವು ದಶಕಗಳಲ್ಲಿ ಅಲ್ಲೂ ಹೂಳು ಸಂಗ್ರಹಣೆ ಆಗಿ ಆ ಅಣೆಕಟ್ಟುಗಳು ಕೂಡ ನಿಷ್ಪ್ರಯೋಜಕಾದರೆ ಮುಂದಿನ್ನೆಲ್ಲ ಅಂತ ಸ್ಪಾಟ್ ಹುಡುಕೋದು. ಈ ದೇಶದೊಳಗೆ ಅಣೆಕಟ್ಟು ನೀರು ಪೂರೈಕೆಗೆ ಒಂದು ಶ್ರೇಷ್ಠವಾದ ಪರಿಹಾರ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಈಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇನ್ನು ನೀರು ಪಡೆಯುವುದು ಹೆಂಗಂತೀರಿ? ನನ್ನ ತಿಳುವಳಿಕೆ ಪ್ರಕಾರ ನಮ್ಮ ಮೇಲೇ ಹೇಳಿದ್ದೇನೆ, ಅಣೆಕಟ್ಟು ಬೇಡ, ನದಿ ಜೋಡಣೆ ಬೇಡ, ಮೋಡ ಬಿತ್ತನೆ ಬೇಡ, ಕೊಳವೆ ಬಾವಿ ಕೂಡ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಕೊಳವೆ ಬಾವಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳಬೇಕು ಅಂತಂದರೆ, ಕಳೆದ 25 ವರ್ಷಗಳಲ್ಲಿ ಕೊಳವೆ ಬಾವಿಗಳ ಆಳ ಮತ್ತು ಕೊಳವೆ ಬಾವಿಗಳ ನಡುವಿನ ಅಂತರ ಏನೊಂದನ್ನು ಗಮನಿಸಲಾರದೆ ಎಲ್ಲೆಂದರಲ್ಲಿ ಕೊಳವೆ ಬಾವಿಯನ್ನು ಕೊರೆದು ಶತಮಾನಗಳ ನೀರಿನ ಕ್ಷೇಪವನ್ನು ಬರಿದಾಗಿಸಿಬಿಟ್ಟಿದ್ವಿ. ಈಗ 1700 ಅಡಿ ತನಕ ನಾವು ಬೋರ್ ಕೊರೆದರೂ ಕೂಡ ಬರೀ ಧೂಳು ಮಾತ್ರ ಬರ್ತದೆ. ಅಕಸ್ಮಾತ್ತಾಗಿ ಅಲ್ಲಷ್ಟು ಇಲ್ಲಷ್ಟು ನೀರು ಬಂದರೂ ಕೂಡ ಅದು ವಿಷಯುಕ್ತ ಆಗಿರ್ತದೆ. ಒಂದು ವರ್ಷಕ್ಕೆ 60 ಲಕ್ಷ ಟನ್ ಕೀಟನಾಶಕವನ್ನು ಭೂಮಿಗೆ ಹಾಕಿದರೆ ಅದು ಹೂರಿತಾದರೂ ಎಲ್ಲಿಗೆ? ನೀರು ಪರಿಶುದ್ಧವಾಗಿರೋದಕ್ಕೆ ಹೇಗೆ ಸಾಧ್ಯ? ಆದ ಕಾರಣ ಈಗ ನೀರು ಸಂಗ್ರಹಣೆಗೆ ಇರತಕ್ಕಂಥ ಚಾಲ್ತಿ ಮಾರ್ಗಗಳನ್ನು ಕ್ರಮಗಳನ್ನು ಬಿಟ್ಟು ಶೂನ್ಯ ಬಂಡವಾಳದಿಂದ ಅಥವಾ ಅತ್ಯಂತ ಕನಿಷ್ಠ ವೆಚ್ಚದಿಂದ ಪರ್ಯಾಯ ಮಾರ್ಗದಿಂದ ಅತ್ಯಧಿಕ ಪ್ರಮಾಣದ ಪರಿಶುದ್ಧವಾದ ಶ್ರೇಷ್ಠ ಗುಣಮಟ್ಟದ ನೀರನ್ನು ಸಂಗ್ರಹಿಸುವ ದಿಸೆಯಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ಅದಕ್ಕಂತಂದರೆ ಜಲಸಾಕ್ಷರತೆಯನ್ನು ಉಂಟು ಮಾಡಬೇಕು, ಮಳೆ ಕೊಯ್ಲು ಬಗ್ಗೆ, ನೈಸರ್ಗಿಕ ನೀರಿಂಗಿಸುವ ಬಗ್ಗೆ. ಈಗ ಕೃಷಿ ಜಮೀನಿನಲ್ಲಿ ಯಾವ ರೀತಿ ನಾವು ಮಳೆ ಕೊಯ್ಲು ಮಾಡಬೇಕು ಆ ಬಗ್ಗೆ ಸ್ವಲ್ಪ ಇಲ್ಲ. ಕೃಷಿ ಜಮೀನು ಹೋಗೋದಕ್ಕಿಂತ ಮೊದಲು ಮನೆಯ ಅಗತ್ಯವನ್ನು, ಕುಟುಂಬದ ಸದಸ್ಯರಿಗೆ ಕುಡಿಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ನಿತ್ಯದ ಕರ್ಮಗಳಿಗೆ ಅಗತ್ಯವಾದ ನೀರನ್ನು ಪೂರೈಕೆ ಬಗ್ಗೆ ಮಳೆ ಕೊಯ್ಲು ಹೇಗೆ ಮಾಡೋದು ಅನ್ನೋದನ್ನು ಮೊದಲು ಪರಿಗಣನೆ ತೆಗೆದುಕೊಂಡು ನಂತರ ಕೃಷಿ ಜಮೀನಲ್ಲಿ ಹೇಗೆ ಮಾಡೋದು ಅನ್ನೋದಕ್ಕೆ ಹೋಗೋಣ. ತಿಳಿಸ್ರಿ. ಈಗ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. 1 ಚದುರ ಮೀಟರ್ ಕ್ಷೇತ್ರದಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ದರೆ 1 ಲೀಟರ್ ನೀರು ಸಂಗ್ರಹ ಆಗ್ತದೆ. ರಿಪೀಟ್ ಮಾಡ್ತೇನೆ, 1 ಚದುರ ಮೀಟರ್ ಕ್ಷೇತ್ರದಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ದರೆ 1 ಲೀಟರ್ ನೀರು ಸಂಗ್ರಹ ಆಗ್ತದೆ. ಈ ಪರಿಜ್ಞಾನ ನಮ್ಮೆಲ್ಲರಿಗೂ ಇರಬೇಕು, ಜಲಸಾಕ್ಷರತೆ ಬೇಕು ಅಂತಂದರೆ. ಈಗ ಇಲ್ಲಿ ನಾವು ಗಮನಿಸೋಣ, ಇಸ್ರೇಲ್ನಲ್ಲಿ ವಾರ್ಷಿಕ ಸರಾಸರಿ ಮಳೆ ಕೇವಲ 50 ಮಿಲಿಮೀಟರ್ ಇದೆ. ಭಾರತದೊಳಗೆ 1100 ಮಿಲಿಮೀಟರ್ ಇದೆ. ಕರ್ನಾಟಕದ ವಾರ್ಷಿಕ ಸರಾಸರಿ ಮಳೆ 1284 ಮಿಲಿಮೀಟರ್ ಇದೆ. ಬೆಂಗಳೂರಿನಲ್ಲಿ 1000 ಮಿಲಿಮೀಟರ್ ಇದೆ. ಈ ಹಿನ್ನೆಲೆಯೊಳಗೆ ನಾವು ಗಮನಿಸಬೇಕಾದ ಸಂಗತಿ ಏನಂದರೆ, ಇಸ್ರೇಲ್ನೊಳಗೆ ಕೇವಲ 50 ಮಿಲಿಮೀಟರ್ ವಾರ್ಷಿಕ ಸರಾಸರಿ ಮಳೆ ಇದ್ದರೂ ಕೂಡ ಅವರು ನೆಮ್ಮದಿಯಿಂದ ಆದರೆ, ಆದರೆ ಭಾರತದಲ್ಲಿ 1100 ಮಿಲಿಮೀಟರ್ ಮಳೆ ವಾರ್ಷಿಕ ಸರಾಸರಿ ಬಿದ್ದರೂ ಕೂಡ ನಾವು ಅಸಮಾಧಾನ ಹೊಂದಿದ್ದೀವಿ. ಅಂದರೆ ನಿಮ್ಮ ಜೇಬಲ್ಲಿ 1100 ರೂಪಾಯಿ ಇದ್ದರೂ ನಿಮಗೆ ಖುಷಿ ಇಲ್ಲ, ನನ್ನ ಜೇಬಲ್ಲಿ ಬರೀ 50 ರೂಪಾಯಿ ಇದ್ದರೂ ಖುಷಿ ಇದೆ. ಅಂದರೆ ಅದರ ಅರ್ಥ ಏನು? ನೀರಿನ ಬಗ್ಗೆ, ಹಣದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ, ನೀರಿನ ಬಗ್ಗೆ ನಮಗೆ ಜ್ಞಾನ ಕಡಿಮೆ ಅನ್ನೋ ದೇಶದಲ್ಲಿ ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಬೆಂಗಳೂರಿನಲ್ಲಿ ಶಿವಕುಮಾರ್ ಅಂತ ಹೇಳಿಕೊಂಡು ಒಬ್ಬರು ಎಂಜಿನಿಯರ್ ಇದ್ದಾರೆ, ಒಬ್ಬರು ವಿಜ್ಞಾನಿ ಇದ್ದಾರೆ. ಬೆಂಗಳೂರಿನಲ್ಲಿ ಅವರು ಇದ್ದರೂ ಕೂಡ ಕಳೆದ 20 ವರ್ಷಗಳಿಂದ ಅವರು ಕಾರ್ಪೊರೇಷನ್ ನಲ್ಲಿಯನ್ನು ತೆಗೆದುಕೊಂಡಿಲ್ಲ. ಅವರು ಮಳೆ ಕೊಯ್ಲು ಮಾಡ್ತಾರೆ. ಹೇಗೆ ಮಾಡಿದ್ದಾರೆ? ಮನೆ ಕಟ್ಟಿಸುವಾಗ 85,000 ಲೀಟರ್ ನೀರು ಸಾಮರ್ಥ್ಯದ ಒಂದು ಟ್ಯಾಂಕನ್ನು ಸಂಪನ್ನ ಕೆಳಗಡೆ ಮನೆ ನಿರ್ಮಾಣ ಮಾಡಿದರು. ಬೆಂಗಳೂರಿನ ವಾರ್ಷಿಕ ಸರಾಸರಿ ಮಳೆ 1,000 ಮಿಲಿಮೀಟರ್ ಆಗಿದೆ. ಈಗ 1,000 ಮಿಲಿಮೀಟರ್ ವಾರ್ಷಿಕ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ 60x40 ಅಡಿ ಅಂದರೆ 2400 ಚೌರಸ್ ಅಡಿ ಛಾವಣಿಯಿಂದ 1 ವರ್ಷಕ್ಕೆ 223,000 ಲೀಟರ್ ನೀರನ್ನು ನಾವು ಸಂಗ್ರಹಿಸಲು ಸಾಧ್ಯ ಇದೆ. ಅವರು 85,000 ಲೀಟರ್ ನೀರು ಸಾಮರ್ಥ್ಯದ ಸಂಪನ್ನ ಕಟ್ಟಿಸಿದ್ದಾರೆ. ಈಗ ಒಂದು ಕುಟುಂಬಕ್ಕೆ ಒಂದು ದಿವಸಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೆ ದಿನಕ್ಕೆ 135 ಲೀಟರ್ ನೀರು ಬೇಕು ಅನ್ನೋ ಹಾಗೆ 135 ಲೀಟರ್ ಪ್ರತಿಯೊಬ್ಬನಿಗೆ ಬೇಕು. ಹಾಗೆ ಒಂದು ಕುಟುಂಬದಲ್ಲಿ ಸರಾಸರಿ 4 ಸಂಖ್ಯೆ ಜನ ಇರ್ತಾರೆ, 365 ದಿವಸಕ್ಕೆ ಲೆಕ್ಕ ಹಾಕಿದರೆ 197,000 ಲೀಟರ್ ನೀರು ಸಾಕು. ಹೀಗಾದರೆ ಇಲ್ಲೇನು ಗೊತ್ತಾಗುತ್ತೆ ಅಂದರೆ, ನಮಗೆ 1,000 ಮಿಲಿಮೀಟರ್ ವಾರ್ಷಿಕ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ 2,400 ಚದುರ ಅಡಿಯಿಂದ ಬೀಳತಕ್ಕಂಥ ಮಳೆ, ಛಾವಣಿಯಲ್ಲಿ ಬೀಳತಕ್ಕಂಥ ಮಳೆ ನೀರು ಒಂದು ಕುಟುಂಬಕ್ಕೆ ಅಗತ್ಯ ಆಗೋದಕ್ಕಿಂತ ಹೆಚ್ಚು ಪ್ರಮಾಣದ ನೀರು ಸುರಿಯುತ್ತೆ ಅನ್ನಂಗಾಯಿತು. ಈ ಹಿನ್ನೆಲೆಯೊಳಗೆ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಏನಂದರೆ, ಮಳೆ ಕೊಯ್ಲಿನ ಖಂಡಿತವಾಗಿ ನಾವೆಲ್ಲರೂ ಮಾಡ್ಬೋದು, ಮಾಡೋದ್ರ ಮೂಲಕ ನಮ್ಮ ನೀರಿನ ಅಗತ್ಯವನ್ನು ಪೂರೈಕೆ ಮಾಡಿಕೊಳ್ಬೋದು. ಬೆಂಗಳೂರಿನಲ್ಲಿರ್ತಕ್ಕಂಥ ವಿಜ್ಞಾನಿ ಮಾತ್ರ ಅಲ್ಲ, ಇಲ್ಲೇ ಧಾರವಾಡ ಹತ್ರ ಮನಗುಂಟಿ ಆಶ್ರಮದಲ್ಲಿರ್ತಕ್ಕಂಥ ಬಸವಾನಂದ ಸ್ವಾಮಿಗಳು ಕೂಡ ಗುರುಬಸವ ಮಹಾಮನೆ ಆಶ್ರಮದಲ್ಲಿ 65,000 ಲೀಟರ್ ನೀರು ಸಾಮರ್ಥ್ಯದ ಒಂದು ಟ್ಯಾಂಕನ್ನು ಕಟ್ಟಿಸಿಕೊಂಡು ಮಳೆ ಕೊಯ್ಲು ಮಾಡಿದ್ದಾರೆ. ಜೊತೆಗೆ ತಮ್ಮ ಆಶ್ರಮದ ವಾರ್ಷಿಕ ನೀರಿನ ಅಗತ್ಯವನ್ನು ಆ ಮಳೆ ಕೊಯ್ಲು ಮೂಲಕನ ಪೂರೈಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲೇ ಬಸವನ ಬಾಗೇವಾಡಿ ತಾಲೂಕು ಆ ಕುದುರೆ ಕುದುರಸಾಲ್ವಾಡಿಗೆ ಅಂತ ಒಂದು ಊರಿದೆ. ಅಲ್ಲಿ ಅಣ್ಣ ಸಾಹೇಬ್ ಮೂಲಿಮನಿ ಅಂತ ಒಬ್ಬರು ರೈತರಿದ್ದಾರೆ. ಅವರು ಕೂಡ ಮಳೆ ಕೊಯ್ಲನ್ನು ಮಾಡ್ಕೊಳ್ತಾ ಇದ್ದಾರೆ. ತಮ್ಮ ವಾರ್ಷಿಕ ನೀರಿನ ಅಗತ್ಯವನ್ನು ಮಳೆ ಕೊಯ್ಲು ಮೂಲಕನೇ ಮಾಡಿಕೊಳ್ತಾ ಇದ್ದಾರೆ. ಇಂಥ ಸಂಗತಿಗಳನ್ನು ಗಮನಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ನಾವೇನು ಮಾಡ್ತೀವಿ ಅಂದರೆ, ಪರಿಶುದ್ಧವಾದ ನೀರು ಬೇಕು ಅಂತ ಒಂದು ವಾಟರ್ ಫಿಲ್ಟರ್ ಹಾಕಿಸ್ತೀವಿ. ಅಲ್ಲಿ ರಿವರ್ಸ್ ಆಸ್ಮಾಸಿಸ್ ಅಂತ ಸಿಸ್ಟಮ್ ಮೂಲಕ ನೀರು ಪರಿಶುದ್ಧಗೊಳ್ಳಬೇಕಾದ್ರೆ, 1 ಲೀಟ್ರ್ ನೀರು ಪರಿಶುದ್ಧವಾದ ನೀರು ಸಿಗಬೇಕಾದ್ರೆ ಅಲ್ಲಿ 3 ಲೀಟ್ರ್ ನೀರು ವ್ಯರ್ಥ ಆಗ್ತದೆ. ಈ ದೇಶದೊಳಗೆ ಗಮನಿಸ್ರಿ, ನಮ್ಮ ದೇಶದಲ್ಲಿ ಎಷ್ಟು ಮನೆಗಳಲ್ಲಿ ಎಷ್ಟು ವಾಟರ್ ಫಿಲ್ಟರ್ ಇವೆ, ಎಷ್ಟು ಲೀಟ್ರ್ ನೀರು ವ್ಯರ್ಥ ಆಗುತ್ತೆ. ಆದ ಕಾರಣ ಶಿವಕುಮಾರ್ ಅವರು ಏನು ಮಾಡಿದ್ರು, ಬೆಂಗಳೂರು ವಿಜ್ಞಾನಿ, ಅವರು ನೀರು ಪರಿಶೋಧಕವನ್ನು ಶೋಧಕವನ್ನು ಕೂಡ ಹಾಕಿಲ್ಲ. ಅವರು 12x4 ಅಂಗಳದ ಒಂದು ಬೆಳ್ಳಿ ತಗಡನ್ನು ಒಂದು ದಿವಸಕ್ಕೆ ಕುಟುಂಬಕ್ಕೆ ಕುಡಿಯೋದಕ್ಕೆ ಬೇಕಾದ ನೀರಿನಲ್ಲಿ 8 ಗಂಟೆಗಳ ಮುಳುಗಿಸಿಡ್ತಾರೆ. ಅದರಿಂದಾಗಿ ಅದು ಬ್ಯಾಕ್ಟೀರಿಯಾ ಮುಕ್ತ ಆಗ್ತದೆ. ಸೊ ಅವರು ಅದಕ್ಕೂ ಕೂಡ ವೆಚ್ಚವನ್ನು ಮಾಡಿಲ್ಲ. ಅಂದರೆ ನಿಸರ್ಗದ ಜೊತೆಗೆ ಮನುಷ್ಯನ ಅನುಸಂಧಾನ ಮಾಡಿಕೊಂಡ್ರೆ ಹೇಗೆ ಶೂನ್ಯ ಬಂಡವಾಳದಿಂದ ಪರಿಶುದ್ಧವಾದ ಬದುಕನ್ನು ಬಾಳೋದಕ್ಕೆ ಸಾಧ್ಯ ಇದೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದ ಸಂಗತಿಗಳಿವು. ಈಗ ಈ ಬೆಂಗಳೂರಲ್ಲಾದರೆ ವಾರ್ಷಿಕ ಸರಾಸರಿ ಮಳೆ 1000 ಮಿಲಿಮೀಟರ್ ಆಯಿತು. ಆದರೆ ಅತ್ಯಂತ ಕಡಿಮೆ ಬೀಳಿದ ಮಳೆ ಬೀಳತಕ್ಕಂಥ ಕರ್ನಾಟಕದ ಪ್ರದೇಶದಲ್ಲಿ ಮಳೆ ಕೊಯ್ಲು ಮಾಡೋದಕ್ಕೆ ಸಾಧ್ಯವಾ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಹುಟ್ಟಬಹುದು. ಈಗ ಈ ದಿಸೆಯಲ್ಲಿ ನಾವು ಕರ್ನಾಟಕದಲ್ಲಿ ಬೀಳತಕ್ಕಂಥ ಮಳೆಯನ್ನು ಗಮನಿಸಿದರೆ, ಗರಿಷ್ಠ ಪ್ರಮಾಣದ ಮಳೆ ಕಾರ್ಕಳ ಮೇಲೆ ಬೀಳುತ್ತೆ. ವಾರ್ಷಿಕ ಸರಾಸರಿ ಮಳೆ ಅಂದರೆ 4,587. ಹಾಗೆಯೇ ಕರ್ನಾಟಕದಲ್ಲಿ ಅತ್ಯಂತ ಕನಿಷ್ಠ ಮಳೆ ಬೀಳತಕ್ಕಂಥ ಪ್ರದೇಶ ಅಂದರೆ ಗೋಕಾಕು, 451 ಮಿಲಿಮೀಟರ್. ಈ ಹಿನ್ನೆಲೆಯೊಳಗೆ 2400 ಚದುರು ಅಡಿ ಇರತಕ್ಕಂಥ ಗೋಕಾಕದ ಒಂದು ಮನೆಯಲ್ಲಿ ಅಲ್ಲಿ ಬೀಳತಕ್ಕಂಥ 451 ಮಿಲಿಮೀಟರ್ ವಾರ್ಷಿಕ ಸರಾಸರಿಯ ಮೂಲಕ 1,573,000 ಲೀಟರ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಇದೆ. ಆದ ಕಾರಣ ಯಾವುದೇ ಆತಂಕವಿಲ್ಲದೆ ನಿರಾತಂಕವಾಗಿ ಕರ್ನಾಟಕದ ಎಲ್ಲರೂ ಮಳೆ ಕೊಯ್ಲು ಮಾಡುವುದರ ಮೂಲಕ ತಮ್ಮ ಮನೆ ಬಳಕೆಗೆ ನೀರಿನ ಅಗತ್ಯವನ್ನು ಪೂರೈಸಿಕೊಳ್ಳೋ ಸಾಧ್ಯತೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ RWH ಅಡ್ವೈಸರ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮೂಲಕ ನೀವು ಕರ್ನಾಟಕದಲ್ಲಿ ಇರತಕ್ಕಂಥ ಒಟ್ಟು 272 ಪಟ್ಟಣಗಳಲ್ಲಿ ಬೀಳ್ತಕ್ಕಂಥ ಸುರಿಯತಕ್ಕಂಥ ವಾರ್ಷಿಕ ಸರಾಸರಿ ಮಳೆ, ಆ ನಿಮಗಿರ್ತಕ್ಕಂಥ ಮನೆಯ ಛಾವಣಿಯ ಗಾತ್ರವನ್ನು ಅನುಲಕ್ಷಿಸಿ ಎಷ್ಟು ಪ್ರಮಾಣದ ಮಳೆಯ ನೀರನ್ನು ನೀವು ಕೊಯ್ಲು ಮಾಡಬಹುದು, ಅಷ್ಟು ಪ್ರಮಾಣದ ನೀರನ್ನು ನೀವು ಕೊಯ್ಲು ಮಾಡಬೇಕಾದ್ರೆ ಎಷ್ಟು ಅಳತೆಯ ಟ್ಯಾಂಕನ್ನು ಕಟ್ಟಿಸ್ಬೇಕು, ಆ ಟ್ಯಾಂಕನ್ನು ಕಟ್ಟಿಸೋದಕ್ಕೆ ಎಷ್ಟು ವೆಚ್ಚ ಬರುತ್ತೆ ಅಂತಕ್ಕಂಥ ತಿಳಿಸ್ತಕ್ಕಂಥ ನಿಮಗೆ ಹತ್ತಿರದಲ್ಲೇ ಇರತಕ್ಕಂಥ ವಿಷಯ ತಜ್ಞರ ವಿಳಾಸ ಫೋನ್ ನಂಬರ್ ಈ ಆ್ಯಪಲ್ಲಿ ಸಿಗುತ್ತೆ. ಜೊತೆಗೆ ಟ್ಯಾಂಕ್ನ ರೇಖಾಚಿತ್ರ ಕೂಡ ಈ ತಂತ್ರಾಂಶದಿಂದ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹೇಳ್ತೀನಿ, RWH ಇದು ಕ್ಯಾಪಿಟಲ್ ಇರಬೇಕು. RWH ಅಂದರೆ ರೇನ್ ವಾಟರ್ ಹಾರ್ವೆಸ್ಟ್, RWH. ರನ್ನಿಂಗ್ ಲೆಟರ್ಸ್ ಅಡ್ವೈಸರ್ ADVISER, RWH ಅಡ್ವೈಸರ್ ಅಂತಕ್ಕಂಥ ಆ್ಯಪ್. ಇದರ ಅಪ್ಲಿಕೇಶನ್ ಮಾಡಿಕೊಳ್ಳೋದ್ರ ಮೂಲಕ ನೀವು ಕರ್ನಾಟಕದ ಯಾವುದೇ ಪ್ರದೇಶದ ಜನ ಈ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಬರ್ತಾ ಇದೆ, ಅಂದರೆ ನೀವು ಕೃಷಿ ಜಮೀನಿನಲ್ಲಿ ಹೀಗೆ ಒಂದು ನೀವು ಆಶ್ಚರ್ಯ ಪಡ್ತೀರಿ ಅಥವಾ ನಂಬಲಿಕ್ಕಿಲ್ಲ ಕೂಡ. ಈಗ ಮನೆಯಲ್ಲಿ ಮಳೆ ಕೊಯ್ಲು ಮಾಡೋದಕ್ಕಿಂತಲೂ ಕೃಷಿ ಜಮೀನಲ್ಲಿ ಮಾಡೋದು ತುಂಬ ಸರಳವಾಗಿದೆ. ಒಂದು ರೀತಿ ಶೂನ್ಯ ಬಂಡವಾಳ ಅಂತ ಹೇಳುವಷ್ಟರ ಮಟ್ಟಿಗೆ ಕನಿಷ್ಠ ವೆಚ್ಚದಲ್ಲಿ ಇದನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಲ್ಲಿ ನೈಸರ್ಗಿಕ ಕೃಷಿ ನಮ್ಮ ನೆರವಿಗೆ ಬರುತ್ತೆ. ಸುಭಾಷ್ ಪಾಳೇಕರ್ ಪ್ರಣಿತ ಜೀವಾಮೃತ ಆಧಾರಿತ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡಿದರೆ, ಅಂದರೆ ಇಲ್ಲಿ ನಾವು ಜೀವಾಮೃತ ಮಾಡ್ತೀವಿ. ಜೀವಾಮೃತ ಅಂದರೆ 1 ಎಕರೆಗೆ 200 ಲೀಟ್ರ್ ನೀರಲ್ಲಿ 10 ಕೆಜಿ ದೇಶಿ ಆಕಳ ಸಗಣಿ, 10 ಲೀಟ್ರ್ ಜವಾರಿ ಆಕಳ ಗಂಜಲು, 2 ಕೆಜಿ ದಿರಳನ ಹಿಟ್ಟು, 2 ಕೆಜಿ ಕರಿಬೆಲ್ಲವನ್ನು ಹಾಕಿ, 2 ಹಿಡಿ ಬದುವಿನ ಮಣ್ಣನ್ನು ಹಾಕಿ 7 ದಿವಸದಲ್ಲಿ ಜೀವಾಮೃತ 1 ಎಕರೆಗೆ ಸಿದ್ಧಗೊಳಿಸ್ತೀವಿ. ಈ ರೀತಿ ಜೀವಾಮೃತವನ್ನು ಪ್ರತಿ ವಾರಕ್ಕೊಂದರೆ ನೀವು ಜಮೀನಿಗೆ ಹಾಕಿದರೆ 15 ಅಡಿ ಆ ಭೂಮಿಯ ಆಳದಲ್ಲಿ ಸಮಾಧಿ ಸ್ಥಿತಿಯಲ್ಲಿರತಕ್ಕಂಥ ದೇಶಿ ಎರೆಹುಳ ಎದ್ದು ಮೇಲೆ ಬಂದು ಪ್ರತಿ ದಿವಸ 1 ಎರೆಹುಳ 5-6 ರಂಧ್ರವನ್ನು ಕೊರೆದು ಅನಂತ ಕೋಟಿ ರಂಧ್ರಗಳ ಭೂಮಿಯಲ್ಲಿ ಆಗೋದ್ರಿಂದ ನಿಮ್ಮ ಜಮೀನಿನಲ್ಲಿ ಬೀಳತಕ್ಕಂಥ ನೀರು 1 ಹನಿಯೂ ಭೂಮಿಯಿಂದ ಹೊರಗಡೆ ಹೋಗಲ್ಲ. ಹೀಗಾಗಿ ಬಿದ್ದು ಮಳೆ ನೀರೆಲ್ಲ ನಿಮ್ಮ ಭೂಮಿಯಲ್ಲಿ ಹಿಂಗುತ್ತೆ. ಈಗ ಜಲತಜ್ಞರು ಹೇಳ್ತಾರೆ, ನೀರು ಎಲ್ಲಿ ಬೀಳುತ್ತೆ ಮಳೆ ಹನಿ ಅದನ್ನ ಅಲ್ಲೇ ಹಿಂಗಿಸ್ಬೇಕು, ಗರಿಷ್ಠ ಅಂದರೆ 30 ಮೀಟರ್ ಹೋಗೋದ್ರೊಳಗೆ ಹಿಂಗಿಸ್ಬೇಕು ಅಂತ. ಯಾಕೆ ಹಾಗೆ ಅಂತ ನಾನು ಫೋನ್ ಮಾಡಿ ಒಬ್ಬರನ್ನು ಕೇಳಿದೆ. ಅವ್ರು ಹೇಳಿದರು, ನೀರು ದೂರ ಹೋದರೆ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಅದರ ವೇಗ ಜಾಸ್ತಿ ಆಗುತ್ತೆ, ಜೊತೆಗೆ ಅದನ್ನ ಹಿಂಗಿಸುವ ಪ್ರಮಾಣ ಕೂಡ ವೆಚ್ಚ ಕೂಡ ಜಾಸ್ತಿ ಆಗೋದ್ರಿಂದ ತತ್ಕ್ಷಣದಲ್ಲಿ ಅದನ್ನ ಹಿಂಗಿಸ್ಬೇಕು, ಗರಿಷ್ಠ 30 ಮೀಟರ್ ಹೋಗೋದ್ರೊಳಗಾಗಿ ಅಂತ. ಆದರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ನೀವು ಅನುಷ್ಠಾನ ಮಾಡಿದ್ರೆ ಅನಂತ ಕೋಟಿ ರಂಧ್ರಗಳು ನಿಮ್ಮ ಜಮೀನಿರೋದ್ರಿಂದ ಎಲ್ಲಿ ಮಳೆ ಹನಿ ಬಿಡುತ್ತೋ ಅಲ್ಲೇ ಅಕ್ಕಪಕ್ಕನೆ 1 ಸೆಂಟಿಮೀಟರ್ ಒಳಗಡೆ 1 ಸೆಂಟಿಮೀಟರ್ ಕೂಡ ಆಚೆ ಹೆಚ್ಚು ಹೋಗಲ್ಲ, ಎಲ್ಲಿ ಬಿಡುತ್ತೋ ಅಲ್ಲೇ ಹಿಂಗೋದ್ರಿಂದ ಇಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಿಂದ ಬಿದ್ದು ಮಳೆ ನೀರನ್ನು ನೀವು ಖಂಡಿತವಾಗಿಯೂ ಸಮಗ್ರವಾಗಿ ಒಂದೇ ಒಂದು ಹನಿ ಭೂಮಿಯಿಂದ ಹೊರಗೆ ಹೋಗಲ್ಲ, ಜೊತೆಗೆ ಇನ್ನು ಅನಾಯಾಸವಾಗಿ ಆಗ್ತಕ್ಕಂಥ ಲಾಭ ಅಂದರೆ ಮಣ್ಣು ಕೊಚ್ಚಣ ಕೂಡ ಹೋಗಲ್ಲ, ಮಣ್ಣು ಕೂಡ ಹೊರಗಡೆ ಹೋಗಲ್ಲ. ಇಲ್ಲಿ ಏನಾಗುತ್ತೆ, ಹೆಚ್ಚುವರಿ ನೀರು ಬಸಿಯುತ್ತೆ, ಹರಿಯೋದಿಲ್ಲ. ನೀರು ಬಸಿಯುವ ಮತ್ತು ಹರಿಯುವ ಪ್ರಕ್ರಿಯೆ ನಡುವಿನ ವ್ಯತ್ಯಾಸವನ್ನು ಗುರುತಿಸಬೇಕು. ನೀರು ಭೂಮಿಯಲ್ಲಿ ಹರಿದ್ರೆ ಮಣ್ಣು ಕೊಚ್ಕೊಂಡು ಹೋಗುತ್ತೆ, ನೀರು ಬಸಿದ್ರೆ ಮಣ್ಣು ಇರೋಲ್ಲೇ ಇರುತ್ತೆ, ನೀರು ಮಾತ್ರ ಬಸಿತಾ ಇರುತ್ತೆ. ಆದ ಕಾರಣ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಿಂದ ನೈಸರ್ಗಿಕ ಮಳೆ ಕೊಯ್ಲನ್ನು ಮಾಡಬಹುದು, ಜೊತೆಗೆ ನೈಸರ್ಗಿಕ ಮಣ್ಣು ಸಂರಕ್ಷಣೆಯನ್ನು ಕೂಡ ಮಾಡಬಹುದು. ಹೀಗಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಿಂದ ನಿಮ್ಮಲ್ಲಿ ಬೀಳತಕ್ಕಂಥ ಜಮೀನಲ್ಲಿ ಬೀಳತಕ್ಕಂಥ ಪ್ರತಿಯೊಂದು ಮಳೆ ಹನಿಯ ನೀರನ್ನು ಭೂಮಿಯಲ್ಲಿ ಖಂಡಿತವಾಗಿ ಇಂಗಿಸ್ತೀರಿ. ಒಂದೇ ಒಂದು ಬೊಗಸೆ ನೀರು ಹೊರಗೋಗಲ್ಲ, ಒಂದೇ ಒಂದು ಬೊಗಸೆ ಮಣ್ಣು ಹೊರಗೋಗಲ್ಲ. ಈ ವಿಷಯವನ್ನು ನೀವು ಗಮನಿಸಬೇಕು. ಜೊತೆಗೆ ಈ ವಾತಾವರಣದಲ್ಲಿ 13,000 ಘನ ಕಿಲೋಮೀಟರ್ ನೀರಿದೆ. ಈ ವಾತಾವರಣ ನೀರಿನ ಮಹಾ ಮೂರನೇ ಮೂಲ ಅಂತ ಹೇಳ್ಬೋದು. ನಾವೇನಂತೀವಿ, ನೀರು ಅಂದರೆ ಅಣೆಕಟ್ಟು, ಸಮುದ್ರ, ಕೆರೆ, ನದಿ, ಸರೋವರ, ಅಂತರ್ಜಲ ಅಂತ ಹೇಳ್ತೀವಿ. ಈ ಎಲ್ಲವನ್ನೇ ಮೀರಿದ್ದು ವಾತಾವರಣದಲ್ಲಿ 13,000 ಘನ ಕಿಲೋಮೀಟರ್ ನೀರು ಇರೋದರಿಂದ ನಾವು ನೈಸರ್ಗಿಕ ಕೃಷಿಯಲ್ಲಿ ಮುಚ್ಚಿಗೆ ಅಂತ ಹೇಳ್ತೀವಿ. ಕಸ ಕಡ್ಡಿ ಕಾಟು ಬರ್ತಾಗಳನ್ನು ಭೂಮಿಯಲ್ಲಿ 6-8 ಹರಿವರಿ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ, ಮಲ್ಚಿಂಗ್ ಮಾಡೋದು ಅದು ಮುಚ್ಚಿಗೆ ಅಂತ ಹೇಳ್ತೀವಿ. ಆ ಕಾಟು ಪದಾರ್ಥ, 1 ಕೆಜಿ ಕಾಟು ಪದಾರ್ಥ ಒಂದು ದಿವಸಕ್ಕೆ ವಾತಾವರಣದಿಂದ 6 ಲೀಟರ್ ನೀರನ್ನು ಹೀರಿಕೊಂಡು ಕೊಡೋದ್ರಿಂದ ಇದು ನಿಮ್ಮ ಅಗತ್ಯವನ್ನು ಪೂರೈಸುತ್ತೆ. ಹೀಗಾಗಿ ನೈಸರ್ಗಿಕ ಕೃಷಿ, ನೈಸರ್ಗಿಕವಾಗಿ ಮಳೆ ಕೊಯ್ಲನ್ನು ಮಾಡೋದಕ್ಕೆ, ಭೂಮಿಯಲ್ಲಿ ನೈಸರ್ಗಿಕ ಕೊಯ್ಲನ್ನು ಮಾಡೋದಕ್ಕೆ ತುಂಬ ನೆರವಾಗುತ್ತೆ. ಇಂಥ ಸಂಗತಿಯನ್ನು ರೈತ ಬಂದವರು ಗಮನಿಸಬೇಕು ಅಂತ ಕೇಳ್ತೇನೆ. ಅದಾಗ್ಯೂ ಕೂಡ ಮಳೆ ನೀರು ಹರಿದು ಬಂದರೆ ಮತ್ತು ಅಲ್ಲಿ ಯಾವ ರೀತಿ ನಾವು ತಡೆ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ನಾವು ಹಿಂಗಿಸ್ಬೇಕು? ಎಲ್ಲಿ ಮಳೆ ನೀರು ಹರಿದು ಬಂದ್ರೆ ಅಂದರೆ ಈಗ ಒಂದು ಯಾವುದೋ ಒಂದು ಸಮತಟ್ಟಾದ ಪ್ಲಾಟ್ ಆಗಲಿ ಅಥವಾ ಒಂದು ಹೊಲ ಇರ್ತದ್ರೆ, ಅಲ್ಲಿ ನೈಸರ್ಗಿಕ ಕೃಷಿ ಮಾಡಿರಂಗಿಲ್ಲ, ಅಲ್ಲಿಂದ ನೀರು ಹರಿದು ಬಂದ್ರೆ. ಒಳ್ಳೆ ಪ್ರಶ್ನೆ. ಇದಕ್ಕೆ ನಾನು ಉದಾಹರಣೆ ಹೇಳ್ತೇನೆ. ಈಗ ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡಿದವರು ಕರ್ನಾಟಕದಲ್ಲಿ ಇಬ್ಬರು ಇದ್ದಾರೆ. ಎಲ್ಲಿಗೊಳಗೆ ಡಾಕ್ಟರ್ ಪ್ರಸನ್ನ ರಾಯಚೂರು ಅಂತ ಹೇಳಿದ್ರೆ, ತಾವರಿಗೆರೆಯಲ್ಲ ಸಂಗಪ್ಪ ಗಡಿಗೆ ಅಂತಿದ್ರೆ, ಈ ಸಂಗಪ್ಪ ಗಡಿಗೆ ಅಂತಕ್ಕಂಥ ರೈತ ಕೇವಲ 4 ಎಕರೆ ಜಮೀನಲ್ಲಿ ನೈಸರ್ಗಿಕ ಕೃಷಿ ಮಾಡ್ತಾರೆ. ಆದರೆ ಅವ್ರ ಜಮೀನಿಗೆ ನೀವು ಹೇಳಿದಂಗೆ ಮೇಲಿಂದ 80 ಎಕರೆ ನೀರು ಬರ್ತದೆ. 80 ಎಕರೆ ನೀರು ಹರಿದು ಬಂದಿದ್ದನ್ನು ಇವ್ರನ್ನ 4 ಎಕರೆ ಜಮೀನು ಕುಡಿದು ಬಿಡ್ತಾರೆ. ಅಂದರೆ ಏನು, ಅನಂತ ಕೋಟಿ ರಂಧ್ರಗಳಿದ್ದಾಗೆ, ಅಂದರೆ ಈ ನೀರಿನ ಹೊಂಡ ಇದು ಭೂಮಿ, 80 ಎಕರೆಯಿಂದ ಹರಿದು ಬರ್ತಕ್ಕಂಥ ನೀರನ್ನು ಇವ್ರನ್ನ 4 ಎಕರೆ ಹೊಲ ಕುಡಿದು ಬಿಡ್ತದೆ. ಹೀಗಾಗಿ ನಾವು ನೈಸರ್ಗಿಕ ಕೃಷಿ ಅನುಷ್ಠಾನ ಮಾಡಿದ ರೈತರಿಗೆ ಏನು ಹೇಳ್ತೀವಿ ಅಂದರೆ, ನಿಮ್ಮಲ್ಲಿ ಕೃಷಿ ಹೊಂಡ ಮಾಡಿದರೆ ತಗ್ಗು ಪ್ರದೇಶದಲ್ಲಿ ಮಾಡಬೇಡಿ. ತಗ್ಗು ಪ್ರದೇಶದಲ್ಲಿ ನೀವು ಕೃಷಿ ಹೊಂಡ ಮಾಡಿದ್ರೆ ನೀರು ಬರೋದೇ ಇಲ್ಲ. ಹಾಗಾಗಿ ದಿಬ್ಬದ ಪ್ರದೇಶದಲ್ಲಿ ಮಾಡಿ. ಬೇರೆಯವ್ರ ಜಮೀನಿಂದ ನೀರು ಎಲ್ಲಿ ಹರಿದು ನಿಮ್ಮ ಹೊಲಕ್ಕೆ ಬರುತ್ತೋ ಅಲ್ಲಿ ಕೃಷಿ ಹೊಂಡ ಮಾಡಿ. ಏಕೆಂದರೆ ಬೇರೆಯವ್ರ ಜಮೀನಿಂದ ಬರ್ತಕ್ಕಂಥ ನೀರು ನಿಮ್ಮ ಕೃಷಿ ಹೊಂಡಕ್ಕೆ ಬರ್ತದೆ. ನಿಮ್ಮ ಜಮೀನೊಳಗೆ ನೀವು ಕೃಷಿ ಹೊಂಡ ಮಾಡಿದ್ರೆ ನೀರು ಬರೋದೇ ಇಲ್ಲ. ಯಾಕಂದರೆ ಮಳೆ ಹನಿ ಎಲ್ಲಿ ಬಿಡುತ್ತೆ ಅಲ್ಲೇ ನೀರು ಹಿಂಗೆ ಬಿಡ್ತಾರೆ ಅಂತ ಇಟ್ಕೊಂಡು ನಾವು ರೈತರಿಗೆ ಅಡ್ವೈಸ್ ಮಾಡ್ತೀವಿ. ಹೀಗಾಗಿ ಬೇರೆ ಪ್ರದೇಶದಿಂದ ಬರ್ತಕ್ಕಂಥ ನೀರನ್ನು ಕೂಡ ಇದು ಕುಡಿದು ಬಿಡ್ತದೆ. ನೀರು ಹಿಂಗ್ಸೋದಕ್ಕೆ ಬೇರೆಯವರ ಜಮೀನಿನಲ್ಲಿ ಬಿದ್ದ ಮಳೆ ನೀರು ಕೂಡ ನಮ್ಮ ಜಮೀನಿಗೆ ಅಕಸ್ಮಾತಾಗಿ ಹರಿದು ಬರ್ತಾ ಇದ್ರೆ ಅದನ್ನು ಕೂಡ ನಾವು ಭೂಮಿಗೆ ನೀರು ಕುಡಿಸ್ತೀವಿ. ನೈಸರ್ಗಿಕ ಕೃಷಿ, ನೈಸರ್ಗಿಕ ಮಳೆ ಕೊಯ್ಲನ್ನು ಸಾಧ್ಯವಾಗಿಸುವ ಅಪರೂಪದ ತಂತ್ರಜ್ಞಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಯಾವ ಯಾವ ರೀತಿಯ ವಿಧಾನಗಳಾದವ್ರಿ ಕೃಷಿ ಜಮೀನಿನಲ್ಲಿ ನೀರು? ಇಲ್ಲ, ಇವು ಎರಡು ಸಾಕು ಅಂದರೆ ನಾನು ಹೇಳ್ತೀನಿ. ನೈಸರ್ಗಿಕ ಕೃಷಿಯನ್ನು ಅದರ ತಂತ್ರ ಅದರ ಜೊತೆಗೆ ತತ್ವವನ್ನು ಅರ್ಥ ಮಾಡಿಕೊಂಡು ಕರಾರುವಕ್ಕಾಗಿ ನೈಸರ್ಗಿಕ ಕೃಷಿಯನ್ನು ಅನುಷ್ಠಾನ ಮಾಡಿದರೆ ಬೇರೆ ಇನ್ನೇನು ಬೇಡ. ನೀವು ಹೊಲ ಲೇವಲ್ ಮಾಡೋದು ಬೇಡ, ಒಡ್ಡು ಒಳಗಟ್ಟಿ ಕಟ್ಸೋದು ಬೇಡ. ಯಾಕಂದರೆ ಒಡ್ಡು ಒಳಗಟ್ಟಿ ಕಟ್ಟಿಸೋ ಉದ್ದೇಶ ಏನು, ನೀರು ಮತ್ತು ಮಣ್ಣು ಹರಿದು ಹೋಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಿ ನೀರು ಹೋಗಂಗಿಲ್ಲ, ಆ ಮಣ್ಣು ಹೋಗಂಗಿಲ್ಲ. ಹೀಗಾಗಿ ಒಡ್ಡು ಒಳಗಟ್ಟಿನೂ ಕೊಡಿಸ್ಬೇಡ್ರಿ, ಹೊಲ ಲೇವಲ್ಲೂ ಮಾಡಬೇಡ್ರಿ, ಏನೂ ಖರ್ಚು ಮಾಡಬೇಕಾಗಿಲ್ಲ. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯನ್ನು ಮಾಡಿದರೆ ಅತ್ಯಂತ ಕನಿಷ್ಠ ವೆಚ್ಚದಲ್ಲಿ ನಿಮ್ಮ ಜಮೀನಲ್ಲಿ ಬೀಳತಕ್ಕಂಥ ಸಮಗ್ರ ಮಳೆಯ ನೀರನ್ನು ಭೂಮಿಯೊಳಗೆ ಇಂಗಿಸ್ತೀರಿ. ಎಂದೂ ಬರ ಮತ್ತು ನೆರೆ ಪರಿಣಾಮ ಆಗಲ್ಲ. ನೆರೆ ಯಾಕಾಗಲ್ಲ, ನೀರು ನಿಲ್ಲೋದಲ್ಲ. ಬರ ಯಾಕಾಗೋದಿಲ್ಲ, ತೇವಾಂಶ ಇರ್ತದೆ, ಮಲ್ಚಿಂಗ್ ಇರ್ತದೆ. ಈಗ ರಾಜಶೇಖರ ನಿಂಬರಿಗೆ ಅಂತಕ್ಕಂಥ ಇಂಡಿ ತಾಲೂಕಿನ ಬೆನ್ನಕನಹಳ್ಳಿಯ ರೈತ 94 ನಿಂಬೆ ಗಿಡದಿಂದ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ಆದಾಯ ತೆಗಿತಾರೆ. ಅಂದರೆ 8 ವರ್ಷ ನೀರೇ ಹಾಯಿಸಲಿಲ್ಲ, ನೀರು ಇರಲಿಲ್ಲ, 8 ವರ್ಷ ನೀರು ಹಾಯಿಸಿಲ್ಲ, ಆದರೂ 94 ನಿಂಬೆ ಗಿಡದಿಂದ 1 ವರ್ಷಕ್ಕೆ 10 ಲಕ್ಷ ರೂಪಾಯಿ ಆದಾಯ ತೆಗಿತಾ ಇದ್ದಾರೆ. ಅಂದರೆ ಏನು, ಒಣಬೇಸಾಯದಲ್ಲೇ ನಿಂಬೆ ಬೆಳೆದಂಗಾಯಿತು. ನಿಮಗೆ ಆಶ್ಚರ್ಯ ಅನಿಸ್ತದೆ, ನೀವು ನಂಬಲ್ಲ, ಹೋಗಿ ಬನ್ನಿ. ಹತ್ತಿರ 7 ಕಿಲೋಮೀಟರ್ ಇದೆ ಬೆನಕನಹಳ್ಳಿ ರಾಜಶೇಖರ ನಿಂಬರಿಗೆ ಅಂತ. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ, ಮುಚ್ಚಿಗೆ ಹಾಕಿರೋದ್ರಿಂದ ವಾತಾವರಣದಲ್ಲಿರತಕ್ಕಂಥ ತೇವಾಂಶವನ್ನು ಹೀರಿಕೊಂಡು ನಿಂಬೆಗೆ ಕೊಟ್ಟಿದೆ. ಇಂಥ ಎಲ್ಲ ಸಂಗತಿಯನ್ನು ರೈತ ಬಾಂಧವರು ಪರಿಗಣನೆ ತೆಗೆದುಕೊಳ್ಬೇಕು ಅಂತ ನಾನು ಕೇಳಿಕೊಳ್ತೇನೆ. ಸಾಕಷ್ಟು ವಿಸ್ತೃತವಾಗಿ ಮಾಹಿತಿ ತಿಳಿಸಿದ್ರಿ ಎಲ್ಲ ನಮ್ಮ ರೈತರಿಗಾಗಿ. ಕೊನೆಗೆ ತಮ್ಮನ್ನ ಏನಾದರೂ ನೇರವಾಗಿ ಭೇಟಿಯಾಗಬೇಕಂದ್ರೆ ಅಥವಾ ತಮ್ಮನ್ನ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಎರಡು ವಿಷಯವನ್ನು ಹೇಳಿದ್ದೇನೆ. ಒಂದು ಮಳೆ ಕೊಯ್ಲು ಮಾಡೋದು, ಒಂದು ನೈಸರ್ಗಿಕ ಕೃಷಿ. ಒಂದು ನೈಸರ್ಗಿಕ ಕೃಷಿ ಬಗ್ಗೆ ತರಬೇತಿ ಬೇಕು ಅಂತಂದರೆ ಹೊಂಗನಸುವಂಥ ತರಬೇತಿ ಕೇಂದ್ರ ಇದೆ ಹಾನಗಲ್ ತಾಲೂಕಲ್ಲಿ. ಹಾಗೆ ಈ ನೀರಿಂಗಿಸುವ ಬಗ್ಗೆ, ಮಳೆ ಕೊಯ್ಲು ಬಗ್ಗೆ ಕೂಡ ತರಬೇತಿ ಕೊಡತಕ್ಕಂಥ ಸಾಮರ್ಥ್ಯ ಸಾಧ್ಯತೆ ಇರೋದು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಬೆಂಗಳೂರಲ್ಲಿದೆ. ಈ ಎರಡು ವಿಷಯದ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತೀವಿ. ನಿಮ್ಮ ಊರಿಗೆ ನಾವು ಬರ್ತೀವಿ, ನಮ್ಮನ್ನು ಫೋನ್ ಮೂಲಕ ಸಂಪರ್ಕಿಸಿ ಕರೆಸ್ಬೋದು. ಅಥವಾ ಎಲ್ಲೆಲ್ಲಿ ತರಬೇತಿ ಇರ್ತಾವೋ ಅಲ್ಲೆಲ್ಲ ನಾವು ನಿಮ್ಮ ಕರೆ ಕೊಡ್ತಾ ಇರ್ತೀವಿ. ನಮ್ಮ ಫೋನ್ ಸಂಖ್ಯೆಯನ್ನು ದಯವಿಟ್ಟು ಗಮನಿಸ್ಕೊಳ್ಬೇಕು. 9448916370 ಕನ್ನಡದಲ್ಲೊಂದರೆ ಹೇಳ್ತೇನೆ, 9 4484916370. ಈ ದೂರವಾಣಿಗೆ ಸಂಪರ್ಕಿಸಿದರೆ ನಾವು ನಿರಂತರವಾಗಿ ನಿಮಗೆ ಬೇಕಾದ ಮಾಹಿತಿಯನ್ನು ಪೂರೈಸುತ್ತೆ. ಯಾವ ವೇಳೆಯಲ್ಲಿ ಒಂದು ಸಂಪರ್ಕಿಸಬೇಕು? ಯಾವ ನಾನು ತರಬೇತಿ ಕೊಡೋದಕ್ಕೆ ಹೋಗ್ತಾ ಇರ್ತೀನಿ, ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡೋದು ಒಳ್ಳೆಯದು. ಹಾಗೆ ರಾಜಶೇಖರ್ ನಿಂಬರಿಗೆ ಅವರು ಫೋನ್ ಸಂಪರ್ಕ ಮಾಡಬೇಕಾದ್ರೆ ಸಾಯಂಕಾಲ 7-9 ಮಾಡಬೇಕು. ಇಂಥ ಸಾಮಾನ್ಯವಾಗಿ ಸಾಯಂಕಾಲ ಮತ್ತು ಬೆಳಗ್ಗೆ ಮಾಡೋದು ಬಹಳ ಒಳ್ಳೆಯದು. ನಾನು ನೈಸರ್ಗಿಕ ಕೃಷಿ ಪುಸ್ತಕದಲ್ಲಿ ಕೂಡ ನೈಸರ್ಗಿಕ ಕೃಷಿಯನ್ನು ರಾಜ್ಯದಲ್ಲಿ ಯಾರ್ಯಾರು ಅನುಷ್ಠಾನ ಮಾಡೋದ್ರ ಬಗ್ಗೆ ವಿಳಾಸ ಫೋನ್ ನಂಬರ್ ಇದೆ. ಆಮೇಲೆ ವರ್ಷಕ್ಕೊಂದು ಬಾರಿ 2 ಬಾರಿ ಸುಭಾಷ್ ಪಾಳೇಕರ್ ಅವರು ಒಂದು ಕಾರ್ಯಾಗಾರ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಮೊನ್ನೆ ಆಯಿತು, ಈಗ ಒಂದು ವಾರದ ಹಿಂದೆ. ಆಮೇಲೆ ಮುಂದೆ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 28-1 ಹಾಸನದಲ್ಲಿ ಅವ್ರ ತರಬೇತಿ ಇದೆ. ಇಂಥ ಎಲ್ಲ ಮಾಹಿತಿಯನ್ನು ಫೋನ್ ಮೂಲಕ ನಮ್ಮಿಂದ ಪಡೆದುಕೊಳ್ಬೇಕು ಅಂತ ರೈತ ಬಾಂಧವರು ನಾನು ಅರಿಕೆ ಮಾಡಿಕೊಳ್ತೇನೆ. ಇಲ್ಲಿಯವರೆಗೆ ನಮ್ಮ ಸ್ಟುಡಿಯೋಕ್ಕೆ ಬಂದು ಸಾಕಷ್ಟು ನೀರುಂಗಿಸುವ ಬಗ್ಗೆ ಮತ್ತು ಮಳೆ ನೀರು ಕೊಯ್ಲು ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ತಮಗೆ ನಮ್ಮ ರೈತರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಓಕೆ, ನಮಸ್ಕಾರ ಸರ್. ಸ್ನೇಹಿತರೆ, ಇವತ್ತಿನ ಕಿಸಾನವಾಣಿಯಲ್ಲಿ ಮೊದಲಿಗೆ ನೈಸರ್ಗಿಕ ಕೃಷಿ ತಜ್ಞರಾದ ಶಂಕರಣ್ಣ ದೊಡ್ಡಣ್ಣವರ್ ಅವರೊಂದಿಗೆ ಆರ್ಎಸ್ ಚಾಂದಕೋಟೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಆತ್ಮೀಯರೆ, ಈಗ ಕೆಲವು ಜನಪದ ಗೀತೆಗಳು. ನಾನು ನೀನು ಸೇರಲಾಗಿ ನಾಗರಪೇಟೆಗೆ ಹೋಗಲಾಗಿ ತಂದೆ ನೋಡೆ, ಚಿತ್ರದುರ್ಗದ ಕಲ್ಲು ನೋಡೆ, ಹತ್ತಿ ನೋಡೆ ನಮ್ಮ ತವರೂರ. ಅತ್ತ ನೋಡೆ ಇತ್ತ ನೋಡೆ, ಚಿತ್ರದುರ್ಗದ ಕಲ್ಲು ನೋಡೆ, ಹತ್ತಿ ನೋಡೆ ನಮ್ಮ ತವರೂರ. ಕಿನ್ನೂರಿ ನುಡಿಸೋಣ, ದನಿ ಚಂದವೋ ಕಿನ್ನೂರಿ ನುಡಿಸೋಣ, ಬೆರಳಿನಂದ ಚಂದ ಚಿಕ್ಕಿನುಂಗ್ರಕ್ಕೆ ನರಿ ಮನಸಿಟ್ಟಳು, ಬೆಳ್ಳಿ ನುಂಗ್ರಕ್ಕೆ ನರಿ ಮನಸೋತಳು, ಬೆಳ್ಳಿ ನುಂಗ್ರಕ್ಕೆ ನರಿ ಮನಸೋತಳು. ಎಲ್ಲೋ ಜಗಪ್ಪ ನಿನ್ನ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಜಗಪ್ಪ ನಿನ್ನ ಮಾನೆ, ಎಲ್ಲೋ ಜಗಪ್ಪ ನಿಂತಳ ಮಾನೆ, ಎಲ್ಲೋ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು, ಬೆಟ್ಟ ಹತ್ತೋಗಬೇಕು ಬೆಟ್ಟ ಇಳಿದೋಗಬೇಕು, ಅಲ್ಲಾದೆ ಕಣೆ ನನ್ನರ ಮಾನೆ, ಅಲ್ಲಾದೆ ಕಣೆ ನನ್ನರ ಮಾನೆ, ಅಲ್ಲಾದೆ ಕಣೆ ನನ್ನರ ಮಾನೆ, ಅಲ್ಲಾದೆ ಕಣೆ ನನ್ನಳ ಮಾನೆ. ಮೊಕ್ಕಾಗಿ ಬಾರು ತುರುಬೇಗೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿಂತಳ ಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ, ಎಲ್ಲೋ ಜೋಗಪ್ಪ ನಿಂತಳ ಮಾನೆ, ಎಲ್ಲೋ ಜೋಗಪ್ಪ ನಿನ್ನರ ಮಾನೆ. ಸ್ನೇಹಿತರೆ, ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರ ಆಕಾಶವಾಣಿಯಿಂದ ಕಿಸಾನ್ ವಾಣಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗ ತಾನೇ ಎರಡು ಜನಪದ ಗೀತೆಗಳನ್ನು ಕೇಳ್ಕೊಂಬಂದ್ವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಉಸಿರಿಲ್ಲ, ಆದರೆ ಅವರ ಹೆಸರಿದೆ ನಮ್ಮ ಜೊತೆಗೆ, ಅವರು ನಟಿಸಿದ ಚಿತ್ರಗಳೊಂದಿಗೆ. 1981 ಅವರೇ ನಟಿಸಿದ ಒಂದು ಚಿತ್ರ ತೆರೆಗೆ ಬಂದಿತ್ತು, ಭಾಗ್ಯವಂತ ಅದರ ಹೆಸರು. ಬಿ ಎಸ್ ರಂಗ ಆ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ಅವರ ಮೂಲ ತೆಲುಗು. 1954 ಮಾ ಗೋಪಿ ಅಂತ ಚಿತ್ರ ಬಂದಿತ್ತು. ಭಾಗ್ಯವಾನ್ ಅಂತ ಹಿಂದಿಯಲ್ಲಿ ಬಂದಿತ್ತು. ಸೌಭಾಗ್ಯ ಅಂತ ಮರಾಠಿಯಲ್ಲಿ ಕೂಡ ಬಂದಿತ್ತು. ಅದೇ ಚಿತ್ರ ಕನ್ನಡದಲ್ಲಿ ಭಾಗ್ಯವಂತ ಆಗಿತ್ತು. ಮಾಸ್ಟರ್ ಲೋಹಿತ್ ಅಂದರೆ ಪುನೀತ್ ರಾಜ್ಕುಮಾರ್, ಅವ್ರ ಜೊತೆಗೆ ಆರತಿ ಅವರು ನಟಿಸಿದ್ರು, ಜೈ ಜಗದೀಶ್ ಅವರು ನಟಿಸಿದ್ರು, ಹಿರಿಯ ಕಲಾವಿದೆ ಕಾಂಚನ ನಟಿಸಿದ್ರು, ಕೆ ಎಸ್ ಅಶ್ವಥ್ ಅವರು ಕೂಡ ಇದ್ರು. ಈಗ ಜಿ ಉದಯಶಂಕರ್ ಹಾಡು ಬರೆದು ಸಂಭಾಷಣೆ ಬರೆದ ಚಿತ್ರ ಭಾಗ್ಯವಂತ, ಆ ಚಿತ್ರದ ಹಾಡು ನಿಮಗಾಗಿ ಇವತ್ತು ಕೇಳ್ಬರ್ತಾ ಇದೆ. ಈ ಹಾಡನ್ನು ಅಶ್ವಥ್ ಮತ್ತು ಮಾಸ್ಟರ್ ಲೋಹಿತ್ ಅವರ ಮೇಲೆ ಶೂಟ್ ಮಾಡಲಾಗಿದೆ. Thank you.